ಹತ್ತದಿನೈದು ಕೆಜಿ ಬಿಡಿಸ್ಲಿಕ್ಕೆ ನೀವೇ ಸಾಕಾಗುತ್ತ ಮನೆಗಳಾರೋ ಅಥವಾ ಏನಾದ್ರು ಕೂಲಿ ಇಟ್ಕೊಂತೀರಿ? ಇಲ್ಲ ಸರ್, ನಾವೇ ಬಿಡಿಸಿರ್ತೀವಿ. ಒಂದು ಒಬ್ಬ ಮನುಷ್ಯ ಒಂದು ಏಳೆಂಟು ಕೆಜಿ ಅಂತೂ ಹೂವು ಹರಿಬೋದು ಸರ್. ಒಂದು ಇಬ್ಬಳಾರು ಬೆಳಗಿನ ಜಾವ 6 ಗಂಟೆ ಇದ್ದ 6:30 7 ಗಂಟೆ ಇದ್ದ ಅಂದ್ರೆ ಒಂದು 8:30 9 ಗಂಟೆ ಅನ್ನೋಳಿಗೆ ಮಾರ್ಕೆಟ್ ಹೋಗೋಷ್ಟೊತ್ತಿಗೆ ಒಂದು ಇಬ್ಬಳಾರು ನಾವು ಬಿಡಿಸ್ಕೊಂಡ್ಬಿಡ್ತೀವಿ ಸರ್. ಬೆಳಿಗ್ಗೆ 8 ಗಂಟೆಗೆ ಹೂವು ಹರಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಮಾರ್ಕೆಟ್ಗೆ 8 ಗಂಟೆಗೆ ತಲುಪಿಸ್ಬೇಕು ನೀವು ಸರ್? ನಮ್ದು ದಾವಣಗೆರೆ ಮಾರ್ಕೆಟ್ 9:30 ಇದ್ದ ನಾ ಸ್ಟಾರ್ಟ್ ಸರ್. ನಾವು 9 ಗಂಟೆಗೆ ಹೂವು ಹರೋದು ಅಂದ್ರೆ 9:00 ರೀಚ್ ಆಗ್ತೀವಿ ಸರ್. ಆ ಸಿಟಿ ಹತ್ರ ಇರೋದೇ ಇಲ್ಲ, ಹಂಗಾಗಿ ನಾವು ಮಾರ್ಕೆಟ್ಗೆ ಹೋಯ್ತೀವಿ ಸರ್. ಮಾರ್ಕೆಟ್ಗೆ ಹೋದ್ಮೇಲೆ ಅಲ್ಲೆಲ್ಲ ವ್ಯಾಪಾರ ಅಂಗಡಿ ಮುಖಾಂತರ ಕೊಡ್ತೀವಿ, ಅಂಗಡಿ ಇಟ್ಕೊಂಡಿರ್ತೇವೆ. ಅಲ್ಲೇ ಎದರ ಬದ್ರ ವ್ಯಾಪಾರ ಆಗುತ್ತೆ ಸರ್, ಅದೇನು ತೊಂದರೆ ಏನಿಲ್ಲ. ರೇಟು ವೇರಿಯೇಷನ್ ಆಗ್ತಾನೆ ಇರ್ತದೆ ಸರ್, ಆ ಥರ ಏನಿಲ್ಲ. ಒಳ್ಳೆ ಹೂವಿಗೆ ಒಳ್ಳೆ ರೇಟು, ಸ್ವಲ್ಪ ಡ್ಯಾಮೇಜ್ ಇದ್ದ ಕಮ್ಮಿ ರೇಟ್ ಆಗೇ ಆಗುತ್ತೆ ಸರ್. ಮಾರ್ಕೆಟ್ ಮಾಡ್ತೀವಿ ಸರ್. ಅಂದ್ರೆ ಬೆಳಿಗ್ಗೆ 6 ಗಂಟೆನೆ ಹೂವು ಬಿಡಿಸ್ಬೇಕ, ನೀವು 7 ಗಂಟೆಯಿಂದ ಬಿಡಿಸ್ಕೊಂತೀರ? ಇಲ್ಲ ಸರ್, ನಾ 6 ಗಂಟೆ 7 ಗಂಟೆ ಇದ್ದ ಬಿಡಿಸಿ ನಡೀತು ಸರ್. ಅಂದ್ರೆ ನಮ್ಮ ಮತ್ತೆ ಗಾಢ ಹರ್ಕೊಂಡು ಗಾಢ ಹೋಯ್ದ್ರೆ ಒಂದು ಫ್ರೆಶ್ ಇರ್ತತಲ್ಲ, ಹಾಗಾಗಿ ಒಂದ್ ಸ್ವಲ್ಪ ಗಾಢನ ಹೋಯ್ದ್ರೆ ಸೂಕ್ತ ಸರ್. ಆಗ್ಲೆಲ್ಲ ಹರ್ಸಕಂದ್ರೆ ಅದ್ ಬತ್ತು ಬಾಡದಂಗ ಆಗ್ಬಿಡ್ತದ ಸರ್. ಹಂಗಾಗಿ ಬೆಳಗಿನ ಜಾವನೆ ಇದು ಮಾಡ್ತೇವೆ ಸರ್. ಮತ್ತು ಮೇಲತ್ವಾಗಿ ಮಳೆಗಾಲದಲ್ಲಿ ಬೆಳಗ್ಗೆ ಗಾಢ ಮಳೆ ಇಲ್ದಾಗ ನೋಡಿ ಔಷಧಿ ಹೊಡ್ಕೊಂತೀವಿ ಸರ್. ಒಂದು ಸ್ವಲ್ಪ ಹೊಡೆದ್ಮೇಲೆ ಒಂದು 2 ತಾಸು ಬರಬೇಕಂದು ಗಾಢನ ಹೊಡ್ಕೊಂಡು ನಾಳೆ ಔಷಧಿ ಹೊಡಿಬೇಕಂದ್ರೆ ಇವತ್ತರಂತ ಅಷ್ಟು ಹೂವು ಹರಿದಿರ್ತಾವೆ ಸರ್. ಹೂವು ಹರಿದು ಔಷಧಿ ಸಿಂಪರಣೆ ಮಾಡ್ತೇವೆ ಸರ್. ಬೇಸಿಗೆಯಲ್ಲಿ ಸಾಯಂಕಾಲ ಮಾಡ್ತೇವೆ ಸರ್. ಬೇಸಿಗೆಯಲ್ಲಿ ಯಾಕೆ ಸಾಯಂಕಾಲ ಮಾಡಬೇಕಂದ್ರೆ ಈ ಬಿಸಿಲಿನ ಹೀಟ್ಗೆ ಅದು ಹೀಟು ಇದು ಹೀಟ್ ಆಗಂದು ಸಾಯಂಕಾಲ ನಾವು ಜಾಸ್ತಿ ಸ್ಪೇರ್ ಮಾಡ್ತೇವೆ ಸರ್, ಔಷಧಿ ಸಿಂಪರಣೆ ಮಾಡ್ತೇವೆ ಸರ್. 3 ತಿಂಗಳಿಗೊಮ್ಮೆ ಜಿಂಕು ಬೋರಾಮ್ನು ಜಿಪ್ಸಮ್ಮು ಅವನ್ನೆಲ್ಲ ನಾವು ಇದು ಮಾಡ್ತೇವೆ ಸರ್, ಡ್ರಿಪ್ ಮುಖಾಂತರ ಕೊಡ್ತೀವಿ ಸರ್. ಈಗ ಔಷಧಿ ಸಿಂಪರಣೆ ಮಾಡ್ತೀವಿ ಅಂತಂದ್ರೆ ಏನು ಈ ಕೀಟ ರೋಗಗಳು ಬಾಧಿ ಸಿಂಪರಣೆ ಮಾಡ್ತಾರೋ ಅಥವಾ ಹೂವಿನ ಇಳುವರಿ ಜಾಸ್ತಿ ಆಗಲಂತ ಮಾಡ್ತಾರೆ ಸರ್? ಕೀಟ ರೋಗಕ್ಕೆ ಬಾಧಿಗೆ ಒಂದ್ಸಲ ಸ್ಪೇರ್ ಮಾಡ್ತೀವಿ ಸರ್. ಅದು ಹೋದ್ಮೇಲೆ ಒಂದು 3-4 ದಿವಸ ಗ್ಯಾಪ್ ಇಟ್ಟು ಎಲ್ಲಾ ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥದ್ದು ಒಂದು ಸ್ಪ್ರೇ ಮಾಡ್ತೀವಿ ಸರ್. ರೋಗ ಇದ್ದಾಗ ನಾವು ಇವನ್ನೆಲ್ಲ ಬಳಸಿದ್ರೆ ವರ್ಕ್ ಆಗಲ್ಲಂತ ಸರ್, ಒಂದ್ ಯಾವ್ದಾರ ಡ್ಯಾಮೇಜ್ ಆಗುತ್ತೆ ಅಂತ ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಮಾಹಿತಿ ತಂತ್ರಜ್ಞರು ಹೇಳ್ತಾರೆ ಸರ್. ಮತ್ತು ದಾವಣಗೆರೆಯಲ್ಲಿ ನಮ್ಮ ಆರ್ಕನೆಟ್ ನಾರಾಯಣ ಅಂತ ಅವರ ಸಲಹೆನೂ ಪಡಿತೀವಿ ಸರ್. ನಾವು ಅನುಭವ ಅವರು ಹೇಳ್ತಾರೆ ಸರ್, ನಾವು ಆ ತರ ಫಾಲೋ ಅಪ್ ಮಾಡಿದ್ದು ಒಳ್ಳೇದಾಗೈತೆ ಸರ್. ಈಗ ಪ್ರತಿ ದಿವಸ ಒಂದು 10-15 ಕೆಜಿ ಹೂವು ಸಿಗುತ್ತೆ ಅಂತಂದ್ರೆ ಯಾವ ಸಮಯದಲ್ಲಿ ನಿಮ್ಗೆ ಒಳ್ಳೆ ಬೆಲೆ ಇರುತ್ತೆ ಮಾರ್ಕೆಟಲ್ಲಿ? ಹಬ್ಬ ಇರ್ಬೇಕು ಸರ್, ಶ್ರಾವಣ ಮಾಸ, ದೀಪಾವಳಿ, ದಸರಾ, ಆ ಟೈಮ್ನಲ್ಲಿ ನಮಗೆ ಚೆನ್ನಾಗಿ ರೇಟ್ ಸಿಗುತ್ತೆ ಸರ್. ಹಬ್ಬಗಳು ಸಾಲು ಹಬ್ಬಗಳಿದ್ದಾಗ ರೈತನಿಗೆ ಒಂದು ಸ್ವಲ್ಪ ರೇಟ್ ಸಿಗುತ್ತೆ. ಆ ಸಮಯದಲ್ಲಿ ಯಾವ ರೀತಿ ರೇಟ್ ಸಿಗುತ್ತೆ ನಿಮಗೆ? ಸರ್ ₹200 ಇರುತ್ತೆ, ₹300 ಇರ್ತದೆ. ಹೋಮ್ಪಟ್ಟು ಹೂವು ಕಮ್ಮಿ ಇದ್ದಾಗ ₹500 ಹೂವು ಮಾರಿ ಬಂದಿವಿ ಸರ್ ನಾವು 1 ಕೆಜಿಗೆ. ಈ ತರ ಹೂವು ಎಲ್ಲರೂ ಸಾಕಷ್ಟು ಜನ ರೈತರು ಬೆಳೀತಾರ? ಬೆಳೀತಿ, ಇತ್ತೀಚೆಗೆ ಬಹಳ ಬೆಳೀತಾ ಇದಾರೆ ಸರ್. ಜೀವನೋಪಾಯಕ್ಕ ಅನ್ನೋದಕ್ಕಿಂತ ಒಂದು ವಾಣಿಜ್ಯ ಬೆಳೆ ಅನ್ನೋ ಲಾಭದಾಯಕ ಬೆಳೆ ಅನ್ನೋದ್ರಿಂದ ಜಾಸ್ತಿ ಬೆಳೆಸ್ತಾ ಇದಾರೆ ಸರ್. ಆದಷ್ಟು ನಮ್ಗೆ ಜಾಸ್ತಿ ಎಕರೆಗಟ್ಟಲೆ ಪ್ಲಾಟ್ ಮಾಡೋಕೇನು ನಮ್ಗೆ ಅಚ್ಚುಕಟ್ಟಾಗಿ ಇದನ್ನ ಮಾಡ್ಬೇಕು ಸರ್. ಯಾಕೆಂದ್ರೆ ಬರ್ತಿ ಎಲ್ಲರೂ ಎಕರೆಗಟ್ಟಲೆ ಹಾಕಿದ್ರೆ ಅಲ್ಲಿ ಅರ್ಗಿಸೋಕೆ ಶಕ್ತಿ ಇರಲ್ಲ, ರೇಟ್ ಆಟೋಮೆಟಿಕ್ಲಿ ಅದು ಕಡಿಮೆ ಆಗಿಬಿಡ್ತೈತೆ. ನಮ್ಗೇನು ಬೆಳಗ್ಗೆ ಒಂದು ಸ್ವಲ್ಪ ಈ ಹಾಲು ಇಂತ ಎಲ್ಲ ಇದು ಮಾಡ್ತಾವಲ್ಲ, ಆ ತರ ಒಂದು ಆದಾಯಕ್ಕೆ ಮೂಲ ಮಾಡ್ಕೋಬೇಕು ಸರ್. ಇದೇ ಒಂದು ದೊಡ್ಡ ಉದ್ಯಮ ಅಂತೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ದೊಡ್ಡ ಉದ್ಯಮ ಮಾಡಿದ್ರೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗತ್ತೆ, ಅಲ್ಲ ಅದಕ್ಕೆಲ್ಲ ಭಾರಿ ಒಂದು ಪಾಲಿ ಹೌಸ್ ಟೈಪ್ ಸಿಸ್ಟಮ್ ಮಾಡ್ಬೇಕಾಗತ್ತೆ. ಆ ತರ ಮಾಡಿದ್ರೆ ಆ ತರ ಮಾಡಬಹುದು ಸರ್, ಮಾಡಾರ ಏನದೇನಿಲ್ಲ. ಯಾವ ಸಮಯದಲ್ಲಿ ಮಾರ್ಕೆಟ್ ಅಲ್ಲಿ ರೇಟ್ ಕಡಿಮೆ ಇರುತ್ತೆ ನಿಮಗೆ? ಅಳುಲ್ ಅಂತ ಬರುತ್ತಲ್ಲ ಸರ್, ಗಣೇಶನ ಎಡಬರವು, ಆಷಾಢ ಅಂತ, ಆಷಾಢ ಅಲ್ಲೇ ರೇಟ್ ಕಡಿಮೆ ಇರುತ್ತೆ ಸರ್. ಮದುವೆ ಸೀಸನ್ ರೇಟ್ ಇರುತ್ತೆ ಸರ್, ಇದೇ ಇರ್ತದೆ ಸರ್ ಮ್ಯಾಕ್ಸಿಮಮ್. ನೀವೇ ಯಾರ ಕಟ್ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಬರುತ್ತೆ ಆ ತರ ಏನು ಮಾಡೋದಿಲ್ಲ? ಇಲ್ಲ ಸರ್, ಆ ತರ ಮಾಡಕ್ಕೆಂದ್ರೆ ನಾವು ಮನೆಯವರ ಹರಿದಿರ್ತೀವಿ, ಅವ್ರದ್ದು ಆರಾಮ್ ಮಾಡ್ಬೇಕು. ಮಾರ್ಕೆಟ್ಗೆ ಹೋಗಿ ಬೆಳಗಿನ ಜಾವನೇ ಹೋಗಿ ಇದು ಮಾಡೋಕ್ಕಾಗತ್ತಲ್ಲ ಸರ್, ಆ ಥರ ನಮಗೆ ಆಗಲಿದ್ರಿಂದ ಅಂಗಡಿ ಮುಖಾಂತರ ನಾವು ಕೊಟ್ಬಿಡ್ತೀವಿ ಸರ್. ಅಂಗಡಿಗೆ ಅಲ್ಲೆಲ್ಲ ಮಾರೋರು ಪಾಪ ಅವರು ಬಂದು ತಗೊಂಡೋಗಿ ಮಾರ್ತಾರೆ ಸರ್. ಮೇಲೆ ಆರಾಮ ಮಾಡ್ತಾ ಕುತ್ಕೊಂಡ್ರೆ ಇಲ್ಲಿ ಜಮೀನ ಕೆಲಸ ನಡೆಯಲ್ಲ ಸರ್. ಇಲ್ಲಿ ಮತ್ತೆ ನಾವು ಮೇಲೆ ಕೆಲಸ ಮಾಡೋದು ಇವತ್ತಿನ ಸದ್ಯದಲ್ಲಿ ಬರೋದು ಒಂದು ಸ್ವಲ್ಪ ಕೆಲಸ ಮಾಡ್ತಕ್ಕಂಥ ಕೃಷಿ ಭಾಳ ಕಡಿಮೆ ಆಗ್ಯದಲ್ಲ ಸರ್. ಹಂಗಾಗಿ ನಾವು ಮತ್ತೀಗ ಹಾರ ಮಾಡಿ ಹಾರನ ನಾವೇ ನಿಂತ್ಕೊಂತ ಅಲ್ಲಿ ಮಾಡಿದ್ರೆ ಇಲ್ಲಿ ಕೆಲಸಗಳು ಒಂದು ಸ್ವಲ್ಪ ಹಿನ್ನಡೆ ಹಾಕತ್ತೆ. ಈಗ ಮಾರ್ಕೆಟ್ ಅಲ್ಲಿ ಎಲ್ಲ ಹೋಲ್ಸೇಲ್ ಆಗಿ ಕೊಟ್ಟು ಬರ್ತೀರಾ ನೀವು ಕೆಜಿಗೆ ಎಷ್ಟು ರೂಪಾಯಿ ಅಂತ? ನಾವು ಹೋಗಿ ತೂಕ ಮಾಡಿಸ್ತೇವೆ ಸರ್. ಮಾಡಿದ್ಮೇಲೆ ಎಲ್ಲರೂ ರೈತರುಗಳು ಬಂದಿರ್ತಾವೆ, ಯಾರ್ಯಾರು ಚೆನ್ನಾಗಿರ್ತಾವೆ ಅವರು ಕೆಜಿಗಟ್ಲೆ ಅವ್ರು ಹೋಯ್ತಿರ್ತಾರೆ. ಹೋದ್ಮೇಲೆ ಇಷ್ಟು ಕೆಜಿ ಆಯ್ತು, ಇಷ್ಟು ರೇಟ್ ಆಯ್ತು ಅಂತ ಕೊಡ್ತೀವಿ ಸರ್. ಹೋಲ್ಸೇಲ್ ಅಂದರೆ ಕೆಜಿ ಲೆಕ್ಕಕ್ಕೆ ಕೊಡೋದು ಸರ್. ನೀವು ಅಂಗಡಿಯವ್ರಿಗೆ ಏನಾದರೂ ಕಮಿಷನ್ ಆ ಥರ ಕೊಡಬೇಕಾ? ಕಮಿಷನ್ ಕೊಡ್ಲೇಬೇಕಲ್ಲ ಸರ್. ಎಷ್ಟು 100 ರೂಪಾಯಿ ತಾಂತರ? ಇಲ್ಲ ಸರ್, ಕಡಿಮೆ ತಗೊಂತ. ಬರ್ತಾ ಬರ್ತಾ ಈಗ 3 ಹೂವ ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ, ಒಂದು 1-2 ಸಸ್ಯಗಳಿಂದ ಜಾಸ್ತಿ ಇಳುವರಿ ಬರುತ್ತಾ ಹೂವ? ಇಳುವರಿ ಪಡಿಬಹುದು ಸರ್. 1 ಪ್ರೋನಿಂಗ್ ಮಾಡಬಹುದು ಸರ್. ಪ್ರೋನಿಂಗ್ ಮಾಡಿದರೆ ಇನ್ನೂ ಹೆಚ್ಚಿನ ರಾತ್ರಿ ಟಿಲ್ಲರ್ಸ್ ಗುನಿಗಳು ಕಿತ್ಕೊಂಡು ಇನ್ನೂ ಬಿಡ್ತಾವೆ ಸರ್. ಟಿಲ್ಲರ್ಸ್ ಮಾಡಿದ್ಮೇಲೆ ಒಂದು ನಂಜು ಆಗಬಾರ್ದು ಅನ್ನೋದು ಒಂದು ಔಷಧಿ ಸ್ಪೇರ್ ಮಾಡ್ಬೇಕು ಸರ್. ಪ್ರೋನಿಂಗ್ ಮಾಡಿದ್ಮೇಲೆ ತಿರುಗ ದಿವಸ ನಾವು ಪೇಸ್ಟ್ ಟೈಪ್ ಹಚ್ತೇವೆ ಸರ್, ಕಟ್ ಮಾಡಿದ ಜಾಗಕ್ಕೆ. 1 ಮಾಡ್ತೇವೆ ಸರ್, ಇಲ್ಲಿಲ್ಲದ್ರೆ 2 ಪಟ್ಟು ಮಾಡಿರ್ತೇವೆ ಸರ್. ನಮಗೆ ಜಾಗ ಕಿರಿದಾಗಿ ಬಿಟ್ಕಂತಾದ್ರೆ 1 ಮಾಡ್ಬೋದು, ಇಲ್ಲಿಲ್ಲ 2 ಮಾಡ್ತೇವೆ ಸರ್. ಒಂದ್ಸರಿ ನಾಟಿ ಮಾಡಿದ್ಮೇಲೆ ಎಷ್ಟು ವರ್ಷದವರೆಗೆ ಇದು ಬೆಳೆ ತಗಂತ ಹೋಗ್ಬೋದು ಅಂತ? 4 ತಗೋಬಹುದು ಸರ್. 4 ವರ್ಷ ಭೂಮಿಗೆ ಒಂದ್ ಸ್ವಲ್ಪ ತಿಪ್ಪೆ ಗೊಬ್ಬರ ಅವನ್ನೆಲ್ಲ ಬಹಳ ಹಾಕ್ಬೇಕಾಗತ್ತೆ. ಫಲವತ್ತತೆ ಮಾಡಿದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ ಸರ್. ವರ್ಷ ಪೂರ್ತಿ ಬಿಡ್ತಾ ಇರುತ್ತಾ ಏನಾದ್ರೂ ಒಂದು 2-3 ಮಾತ್ರ ಬಿಟ್ಟು ಮತ್ತೊಂದ್ 2 ಅದಕ್ಕೇನಾದ್ರು ರೆಸ್ಟ್ ಕೊಟ್ಟು ಅದಕ್ಕೇನಾದ್ರು ಪೋಷಕಾಂಶಗಳು ಗೊಬ್ಬರ ಗಿಬ್ಬರ ಕೊಡಬೇಕು ಈ ತರ ಏನಾದ್ರು ಇರುತ್ತಾ? ವರ್ಷ ಪೂರ್ತಿ ಬಿಡುತ್ತೆ. ವರ್ಷ ಪೂರ್ತಿ ಅಂದ್ರೆ ಯಾಕ್ತಾ ಯಾತರ ಅಂದ್ರೆ, ಒಂದು ತಿಂಗಳಲ್ಲಿ 15-20 ದಿವಸ ಒಳ್ಳೆ ಜಾಸ್ತಿ ಹೂ ಬಿಡುತ್ತೆ. 10 ಬರ್ತತೆ ಅಂತ ಹೇಳ್ಕೊಡಿ ಸರ್ ಅಂದಾಜು. ಆಮೇಲೆ ಚಿಗುರು ಮೊಗ್ಗು ಕಟ್ಗೆ ಹಾಕಾರೆ ಒಂದು 5 ಕಮ್ಮಿ ಆಗಿರ್ತದೆ ಸರ್. ಆಲ್ಮೋಸ್ಟ್ ಆಲ್ ವರ್ಷ ಪೂರ್ತಿನೇ ಬಿಡುತ್ತೆ ಸರ್. ಇದು ಈ ಮೆರಾಬಲ್ ಅಂತಾರೆ ಸರ್ ಮಾರ್ಕೆಟ್ ನಲ್ಲಿ, ಸಣ್ಣ ಗುಲಾಬಿ, ವರ್ಷ ಪೂರ್ತಿ ಬಿಡುತ್ತೆ. ಈಗ ಒಂದು ತಿಂಗಳಿಗೆ ಆಗಿರ್ಬೋದು, ಒಂದು ವರ್ಷಕ್ಕೆ ಆಗಿರ್ಬೋದು, ಎಷ್ಟು ಆದಾಯ ಬರುತ್ತೆ ನಿಮಗೆ ಈ ಹೂವಿನಿಂದ? 10 ನೀವೇನು ಈ ತರ ಗೊಬ್ಬರ ಪೋಷಕಾಂಶಗಳು ಔಷಧಿ ಎಲ್ಲ ಎಷ್ಟು ಖರ್ಚು ಮಾಡ್ತೀರಾ? ಅಂದ್ರೆ ನಾವು ಕಮ್ಮಿ ಅಂದ್ರೆ ಒಂದು 10,000 ರೂಪಾಯಿ ಅಂತೂ ತೆಗೆದಿಡಬಹುದು ಅಂತ ನಮ್ಮ ಅನಿಸಿಕೆ ಸರ್. ಒಂದು 10 ತಿಂಗಳಿಗೆ ಖರ್ಚು ಎಷ್ಟು ಬರುತ್ತೆ? ಖರ್ಚು ಬರುತ್ತೆ ಸರ್, ಔಷಧಿ ಅದು ಎಲ್ಲ ಗೊಬ್ಬರ. ನಾವು ಈಗ ನಾವು ಹರಿತೇವಂದ್ರೆ ನಮ್ದು ಕೂಲಿ ಲೆಕ್ಕನ ಹಾಕಿ ತಕೊಂಡು ಮಾರ್ಕೆಟ್ಗೆ ಹೋಗೋ ಪೆಟ್ರೋಲ್ ಇಂದ ಎಲ್ಲ ಲೆಕ್ಕ ಹಾಕಿದ್ರೆ ಒಂದು 10,000 ರೂಪಾಯಿ ಉಳಿಬಹುದು ಸರ್. ಔಷಧಿ ಇವತ್ತು ಎಲ್ಲ ದುಬಾರಿ ಔಷಧಿ ಆಗಿವೆ ಸರ್. ಇವಕ್ಕೆಲ್ಲ ಬ್ರ್ಯಾಂಡೆಡ್ ಕ್ವಾಲಿಟಿ ಔಷಧಿನೇ ಹೊಡಿಬೇಕಾಗತ್ತೆ ಸರ್. ಅಂದ್ರೆ ನಿಮ್ ಖರ್ಚೆಲ್ಲ ಹೋಗಿ 10,000 ರೂಪಾಯಿ ಉಳಿತಾಯ ಆಗುತ್ತೆ. ಮತ್ತೆ ಹೂವಿನ ಜೊತೆಗೆ ಚೆಂಡು ಹೂವು ಬೇರೆ ಬೆಳಿತೈತೆ ಅಂತಂದ್ರೆ ಅದೆಷ್ಟು ಎಕರೆಯಲ್ಲಿ ಬೆಳಿತಾ ಇದ್ರ? ಚೆಂಡು ಹೂವು ಅದೊಂದು 1.5 ಬೆಳಿತೇವೆ ಸರ್. ಅಡಿಕೆ ಮಧ್ಯದಲ್ಲಿ ಎರಡು ಸಾಲು ಹೊಡ್ಕೊಂಡು ಸಣ್ಣ ಅಡಿಕೆ ಗಿಡದಲ್ಲಿ 2 ಮಾಡಿವಿ ಸರ್. 1 ಆದ್ಮೇಲೆ ಒಂದೇ ಸಾಲ ಹಾಕ್ತೇವೆ ಸರ್. ಯಾಕಂದ್ರೆ ಬೆಸೆ ಹೊಡೆಯಕರ ಗಿಡ ಅಡಿಕೆ ಗಿಡ ತುಳಿಬಾರ್ದು ಅಂತಂದು ಇನ್ನು ಉಳಿದ ಹಂಗೆ ಡಯಾಂಚ ಸೆಣಬು ಹಿಂಗೆ ಇದು ಮಾಡ್ತೇವೆ ಸರ್, ಹಾಕಿರ್ತೇವೆ ಸರ್. ಹಂಗ ಒಂದೊಂದೇ ಪ್ಲಾಟು ಒಂದು 10 ಹಚ್ಚಿದ್ವಿ ಅಂದ್ರೆ ಇನ್ನು 20 ಡಯಾಂಚ ಹೋಗಿರ್ತವೆ. ಇದು 10 ಹಂಗೇನೇನು ಹೂ ಬಿಡ್ತಿದ್ದಂಕ್ಲೆ ಇನ್ನು ಆ ಪಕ್ಕಕ್ಕೆ ಒಂದು 10 ಅದನ್ನ ಸಣ್ಣ ಡಯಾಂಚ ಹೋಗಿರ್ತವಲ್ಲ ಅದನ್ನ ಅದ ಮಾಡ್ಕೊಂಡು ಅದ ಆ ಪ್ಲಾಟ್ಗೆ ಹಚ್ತೇವೆ ಸರ್. ಇದು ಮುಗಿತಿದ್ದಂಕ್ಲೆ ಫಸ್ಟ್ ಹಚ್ಚಿರೋದು ಮುಗಿತಿದ್ದಂಕ್ಲೆ ಅದಕ್ಕೂ ಮಂಗ ಹೊಲ ಹೊಡೆದು ಡಯಾಂಚ ಏನಾರ ಸೆಣಬರ ಆ ಋತು ಬ್ಯಾಸಿಯಾಗ ಸೆಣಬು ಆಗ್ತವೆ ಸರ್. ಮಳೆಗಾಲದಾಗ ಡಯಾಂಚ ಆಗ್ತವೆ ಅಲಸಂದಿನ ರೂಪಿ ಹಿಂಗ ಹಸಿರೆಲೆ ಗೊಬ್ಬರನ ಮಾಡ್ಕೊಂತಾನೆ ಹಂಗೆ ಚೆಂಡು ಬೆಳಕಂತಾನೆ ಹೋಗ್ಕೋ ಸರ್. ಈಗ ಚೆಂಡು ಹೂವಿನ ಸಸಿ ಎಲ್ಲಿಂದ ತಗೊಂಡ್ಬರ್ತೀರ ಸರ್? ಸರ್ ಚೆಂಡು ಹೂವು ಬೆಂಗಳೂರಿದ್ದೆ ನಾವು ತಗೊಂಡ್ಬರ್ತೇವೆ ಸರ್. ಇಲ್ಲಿ ನರ್ಸರಿಗೆ ಒಂಪಟ್ಟು ಆರ್ಡರ್ ಕೊಟ್ಟು ಹಾಕಿಸ್ತೇವೆ ಸರ್. ಹಾಕಿಸ್ತೇವೆ ಅಂದರೆ ಒಂಪಟ್ಟು ಏನಾಗ್ಬಿಡ್ತತೆ ಅಂದರೆ ಆರ್ಡರ್ ಕೊಟ್ಟಾಗ ನಮ್ದು ಹೊಲ ರೆಡಿ ಆಗಲಿಲ್ಲ ಅಂದರೆ ಹಚ್ಚೋ ಒಂದು ಸಮಸ್ಯೆಗೋಸ್ಕರ ನಾವು ಬೆಂಗಳೂರಿಗೆ ಅಲ್ಲಿ ಎನಿ ಟೈಮ್ ಸಿಗ್ತಾವ ಅನ್ನೋ ಒಂದು ಉದ್ದೇಶಕ್ಕೆ ಅಲ್ಲಿ ಹೋಗಿ ತಗೊಂಬಂದು ಹಚ್ತೇವೆ ಸರ್. ಅದಕ್ಕೆ ಎಷ್ಟು ಅಂತರ ಕೊಡ್ಬೇಕು ಗಿಡದಿಂದ ಗಿಡಕ್ಕೆ ಸರ್? ಅದು 1.5 ಒಂದು ಸಸಿ ಹಚ್ತೇವೆ, 1.5 2 ಸರ್. ಇನ್ನೇನು ಅಡಿಕೆ ಗಿಡದಾಗ ಹಚ್ತೇವಲ್ಲ ಸರ್, ಒಂದು 3-4 ಗ್ಯಾಪ್ ಅಂತ ಸಿಕ್ಕೇ ಸಿಗ್ತದೆ. ನಾಟಿ ಮಾಡಿದ್ಮೇಲೆ ಇದು ಹೂವು ಬಿಡ್ಲಿಕ್ಕೆ ಪ್ರಾರಂಭ ಆಗಬೇಕಂದ್ರೆ ಎಷ್ಟು ತಿಂಗಳು ನಿರ್ವಹಣೆ ಮಾಡಬೇಕಾಗತ್ತೆ? ಚೆಂಡು ಹೂವು 50-55 ದಿವಸಕ್ಕೆ ಬರುತ್ತೆ ಸರ್. ಒಂದು ತಿಂಗಳದಾಗ ಕೆಲಸ ಮಾಡ್ಕೋಬೇಕು ಸರ್ ಚೆಂಡು ಹೂವು ಹಚ್ಚಿ. ಅದಕ್ಕೆ ದೂರನ ಗೊಬ್ಬರ ಇಡ್ಬೇಕು ಸರ್. ಭಾಳ ಹತ್ರನೂ ಇಟ್ಟರೆ ಗಿಡ ಸತ್ಬಿಡ್ತಾವೆ ಸಣ್ಣ ಸಸಿ. ಚೆಂಡು ಹೂವು ಮಾತ್ರ ಭಾಳ ಸೂಕ್ಷ್ಮ ಸರ್. ಗೊಬ್ಬರ ಫರ್ಟಿಲೈಸರ್ ಐತಲ್ಲ ಸರ್, ನೀರೇನು ಕೊಟ್ಟು ನಡೀತದೆ ಸರ್. ಅಲ್ಲಿ ಮುಟ್ಟೆ ನೀರು ಕೊಡ್ತೇವೆ ಸರ್. ಕುಂಟೆ ಹೊಡಿಬೇಕು, ಕಳೆ ತೆಗಿಬೇಕು, ಅವ್ನು ಮಾಮೂಲಿ ಮಾಡಲೇಬೇಕಲ್ಲ ಸರ್, ಮಾಡಲೇಬೇಕು. ಗೊಬ್ಬರ ಮಾತ್ರ ಒಂದು ಸ್ವಲ್ಪ ಅಂತರ ಬಿಟ್ಟು ಹಾಕ್ಬೇಕು ಸರ್. ಇಲ್ಲದ್ರೆ ಅದು ಒಂದು ಸ್ವಲ್ಪ ಗೊಬ್ಬರ ಬರೀ ಎಲೆಗೆ ಸುಡಿದ್ರೆ ಸುಟ್ಟಂಗೆ ಆಗಿಬಿಡ್ತದೆ ಸರ್. ಚೆಂಡು ಅಶ್ವಕ್ಷ್ಮ ಸರ್. ಇದೂ ಪ್ರತಿ ದಿವಸ ಹೂವು ಬಿಡುತ್ತಾ? ಹ್ಞೂ ಸರ್, ಚೆಂಡು ಹಚ್ಚಿ 55 ದಿವಸಕ್ಕೆ ಸ್ಟಾರ್ಟ್ ಆದ್ಮೇಲೆ ಒಂದು ಮತ್ತೆ 1.5 ಹೂವು ಹರಿಬಹುದು ಸರ್. ಮಾರ್ಕೆಟಲ್ಲಿ ಇದಕ್ಕೂ ಒಳ್ಳೆ ಬೆಲೆ ಇರುತ್ತಾ? ಇರುತ್ತೆ ಸರ್, ಬಾಳೆ ಅಂತ ಏನಲ್ಲ, ಹಬ್ಬ ಇದ್ದಾಗ ಒಂದು ಸ್ವಲ್ಪ ರೇಟ್ ಸಿಕ್ಕೇ ಸಿಗ್ತದೆ ಸರ್. ಮಾಮೂಲಿ ಮ್ಯಾಕ್ಸಿಮಮ್ 20 ರೂಪಾಯಿ ಹಿಂಗ್ ಸಿಗುತ್ತೆ ಬಿಡದಿಂದಲ್ಲಿ ಕೆಜಿಗೆ. ಹಬ್ಬದ ಸಮಯದಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ. ಇದು ವರ್ಷ ಪೂರ್ತಿ ಬರುತ್ತಾ? ಇದು ಏನಾದ್ರೂ ಸ್ವಲ್ಪ ದಿವಸ ಹೂವು ಬಿಟ್ಟು ನಂತರ ಬಿಡೋದಿಲ್ಲ ತರ ಏನಾದ್ರೂ ಇರುತ್ತೆ? ಇಲ್ಲ ಸರ್, ಅದು ಹಚ್ಚಿದ ಮೇಲೆ 2 2 ಅಷ್ಟೇ ಸರ್. ಅದು 4 ಕ್ರಾಫ್ಟ್ ಬೆಳೆ, 2 ನಿರ್ವಹಣೆ ಮಾಡೋದು, 2 ಹೂವು ಪಡ್ಕೊಳೋದು. ಹೌದು ಸರ್, ಹೌದು ಸರ್. 2 ನಾಟಿ ಮಾಡಿದ 2 ಹೂವು ಸ್ಟಾರ್ಟ್ ಆಗುತ್ತೆ, ಅತ್ತಾಗ ಎರಡು ತಿಂಗಳು ಹೂ ಬಿಡುತ್ತೆ ಸರ್. ಎರಡು ತಿಂಗಳಾದ್ಮೇಲೆ ಗಿಡ ಹಾಳಾಕವು ಮತ್ತು ಬೇರೆ ಪ್ಲಾಟ್ಗಳು ಹಚ್ಕೊಂತವೆ. ಹಿಂಗ್ ಸರ್ ಇದು ಈ ದಸರಾ ದೀಪಾವಳಿ ಬಂದ್ರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತಾರಲ್ಲ, ಆ ಒಂದು ಟೈಮಿಗೆ ಬರಂಗ ಏನಾದ್ರು ನೀವು ಪ್ಲಾನ್ ಮಾಡಿ ನಾಟಿ ಮಾಡ್ತಾರೆ ಹೆಂಗ್ ಮಾಡ್ತೀವಿ? ಹ್ಞೂ ಸರ್ ಮಾಡ್ತೀವಿ ಸರ್. ಆಲ್ಮೋಸ್ಟ್ ಆಲ್ ಎಲ್ಲರೂ ಮಾಡ್ತಾರಲ್ಲ ಸರ್, ಸಿಕ್ಕೇ ಸಿಗ್ತೈತೆ. ಒಂದು ಮೀಡಿಯಮ್ ರೇಟ್ ಸಿಗ್ತದೆ ಸರ್. ಹೂವು ಹೆಚ್ಚು ಹೆಚ್ಚು ಯಥೇಚ್ಛವಾಗಿ ಹೂವು ಬೇರೆ ಇದ್ರಿಂದ ಮಾಡಿದ್ದ ಇದಕ್ಕೇನು ತೊಂದರೆ ಆಗಲ್ಲ ಸರ್. ಅಂದರೆ ಹಬ್ಬ ಇದ್ದಾಗ ಒಂದು ಸ್ವಲ್ಪ ರೇಟ್ ಸಿಗ್ತದೆ ಸರ್. ಈ ದಸರಾ ದೀಪಾವಳಿ ಸಮಯದಲ್ಲಿ ಏನು ಹಾರ ಕಟ್ಟಿ ಮಾರಾಟ ಮಾಡ್ತಾರೆ? ಅದನ್ನ ಕೆಜಿ ಗಟ್ಟಲೆ ಇಲ್ಲ ಸರ್, ನಾವು ಕೆಜಿ ಗಟ್ಟಲೆನೇ ಕೊಟ್ಟೆ ಮಾಡ್ತೇವೆ. ಎಷ್ಟೆಷ್ಟು ಕೆಜಿ ಸಿಗುತ್ತೆ ಒಂದೊಂದು ದಿವಸಕ್ಕೆ? ಅದು ಒಂದು 50 ಕೆಜಿ ತನ ಹರಿಬಹುದು ಸರ್. ಒಂದು 4,000 ಗಿಡಕ್ಕೆ ಅರ್ಧ ಎಕರೆ 4,000 ಗಿಡ ಹಾಕ್ತಾರೆ? ಹ್ಞೂ ಸರ್, ಅರ್ಧ ಎಕರೆ ಮೇಲೆ ಬರುತ್ತೆ. ಇದನ್ನ ಯಾವ ಸಮಯದಲ್ಲಿ ಬಿಡಿಸಿ ಮಾರ್ಕೆಟ್ ತಗೊಂಡು ಹೋಗ್ಬೇಕು? ಇದು ಬೆಳಗಿನ ಜಾವನ ಸರ್. ಇದು ಇದು ಬೆಳಗ್ಗೆನೆ ಹೂವಿನ ಮಾತ್ರ ಬೆಳಗ್ಗೆನೆ. ನಾಳೆ ಅಂದ್ರೆ ಇವತ್ ಸಾಯಂಕಾಲ ಹರಿದ್ರೆ ಅದು ಮಾಸಲ್ ಆಗಿಬಿಡ್ತಾವಲ್ ಸರ್. ಏನಾದ್ರೂ ಫ್ರೆಶ್ ಐಟಮೇ ಒಯ್ಬೇಕು ಸರ್. ಇದು ಚೆನ್ನಾಗಿ ಚೆಂಡು ಹೂವು ಇಳುವರಿ ಬರ್ಬೇಕಂದ್ರೆ ಅದಕ್ಕೆಲ್ಲ ಲಘು ಪೋಷಕಾಂಶಗಳು, ಗೊಬ್ಬರ, ನೀರಿನ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತಾರೆ? ಯಾವುದೇ ಬೆಳೆಗೆ ಭೂಮಿಗೆ ಲಘು ಪೋಷಕಾಂಶಗಳ ಮಿಶ್ರಣ ಮಾಡಲೇಬೇಕು. ನಾವು ಸ್ವಲ್ಪ ಸರ್ಕಾರಿ ಗೊಬ್ಬರನ ಹಾಕ್ಬೇಕು. ಚಿಪ್ಪೆ ಗೊಬ್ಬರಗಳು, ದನ ಕರ ಎಲ್ಲ ಕಟ್ಟಿಗೆ ಕಮ್ಮಿ ಆಗಿಬಿಟ್ಟೈತಿ. ಆದಷ್ಟು ಹಸಿರೆಲೆ ಗೊಬ್ಬರನಾರ ನಾವು ಮಾಡ್ಕೋಬೇಕು ಸರ್ ಭೂಮಿಗೆ. ಹಸು ಸಾಕಾಣಿಕೆ ಮಾಡೋದ್ರಿಂದ ಕೊಟ್ಟಿಗೆ ಗೊಬ್ಬರನು ಸಿಗುತ್ತೆ ಅಂತ ಸಿಗುತ್ತೆ. ಎಲ್ಲ ಹೊಲಕ್ಕೂ ಅಂತೂ ಆಗಲ್ಲ, ಅಡಿಕೆ ಗಿಡಕ್ಕೆ ಬಳಸ್ತೀವಿ ಸರ್. ಮತ್ತೀಗ ಹಸಿರೆಲೆ ಗೊಬ್ಬರ ಮಾಡಿರ್ತಾವಲ್ಲ, ಈಗಿನ್ನೇನು ಮಾರ್ಕೆಟ್ನಲ್ಲಿ ಲಘು ಪೋಷಕಾಂಶಗಳು ಸಿಕ್ಕೇ ಸಿಗ್ತಾವೆ. ಅದಕ್ಕೆ ಎಷ್ಟು ಬೇಕೋ ಅಂತ ನಾವು ತಜ್ಞರ ಸಲಹೆ ಕೇಳಿ ಆ ಥರ ಹಾಕ್ತೀವಿ ಸರ್. ಈಗ ಈ ಚಿಕ್ಕದು ಗುಲಾಬಿ ಹೂವನ್ನು ಬೆಳೀತಾರೆ, ಈ ಚೆಂಡು ಹೂವನ್ನು ಬೆಳೀತಾರೆ, ಯಾವುದು ಲಾಭದಾಯಕ ಅನ್ಸುತ್ತೆ ಎರಡು ಬೆಳೆಯಲ್ಲಿ ನಿಮಗೆ? ನಮಗೆ ಇದು ಗುಲಾಬಿಯಲ್ಲಿ ಲಾಭದಾಯಕ ಆಗುತ್ತೆ ಸರ್. ಚೆಂಡು ಕಮ್ಮಿ ರೇಟ್ ಅಂದ್ರೂ ಅದಕ್ಕೆ ಒಂದು ಕಡಿಮೆ ಔಷಧಿ ತಗೊಂತದ ಸರ್. ಇದು ವಾರಕ್ಕೊಮ್ಮೆ ನಾವು ಸ್ಪ್ರೇ ಮಾಡ್ಬೇಕು ಗುಲಾಬಿಗೆ. ಅದೊಂದು 15 ದಿವಸ ಒಂದು 3 ಸಲ 4 ಸಲ ಔಷಧಿ ಹೊಡೆತಿಗೆ ಚೆಂಡು ಹಾಳಾಗಿ ಬಿಡ್ತೈತಿ. ಒಂದು ಲೆಕ್ಕಕ್ಕೆ ನೋಡಿದ್ರೆ ಎರಡು ರೇಂಜು, ಆದ್ರೆ ಸ್ವಲ್ಪ ಗುಲಾಬಿನೇ ಜಾಸ್ತಿ ಲಾಭದಾಯಕ ಆಗತ್ತೆ ಸರ್. ಒಂದು 20-25 ಕೆಜಿ ಹೂ ಹರಿಬಹುದು ಸರ್ ಚೆಂಡು ಹೂ. ಆದ್ರೆ ಚೆಂಡು ಸಾಕ್ತದೆ ಸರ್. ಹ್ಞೂ ಸರ್, ಗುಲಾಬಿ ಸಾಗಲ್ಲ. ಲೇಬರ್ ಲೆಕ್ಕ ಇಟ್ಕೊಂಡ್ರೆ ಎಲ್ಲ ಒಂದು ಅವರೇಜ್ ಅಲ್ಲೇದಲ್ಲೇ ಆದ್ರೆ ಇದ್ದಿದ್ರಾಗ ಒಂದ್ ಸ್ವಲ್ಪ ಮೆರಬಲ್ ಬೇಡಿಕೆನೂ ಜಾಸ್ತಿ ಇರೋದ್ರಿಂದ ಗುಲಾಬಿನೇ ಸ್ವಲ್ಪ. ಈ ಚೆಂಡು ಹೂವನ್ನ ಹಬ್ಬದ ಸಮಯದಲ್ಲಿ ಮಾತ್ರ ಬೆಳಿತೀರ ಅಥವಾ ಬಿಡದಿಂದಲೂ ಬೆಳೀತಾನೆ ಇರ್ತೀರ? ನಾಟಿ ಮಾಡಿ ಶ್ರಾವಣದಿದ್ದ ಸ್ಟಾರ್ಟ್ ಆಗೈತೆ ಸರ್. ಶ್ರಾವಣದಿದ್ದ ಮತ್ತೊಂದ್ 2 ತಿಂಗಳ ಹೂ ಬರುತ್ತೆ ಸರ್. ದಸರಾ ದೀಪಾವಳಿಗೋಸ್ಕರ ಒಂದ್ ಪಟ್ ಪ್ಲಾಟ್ ಹಚ್ಚಂತವ್ ಸರ್. ತಿರ್ಗ ಬೇಸಿಗೆಯಲ್ಲಿ ಮದುವೆ ಸೀಸನ್ ಇರುತ್ತಲ್ಲ, ಆ ಮೂಮೆಂಟ್ ನ ಒಂದ್ಸಲ ಮಾಡ್ಕೊಂತವ್ ಸರ್. ಈಗ ಶ್ರಾವಣದಲ್ಲಿ ಬೆಳೆ ಬರ್ತಾ ಇದೆಯಾ? ಹ್ಞೂ ಸರ್, ಬರ್ತಾ ಇದೆ ಸರ್. ಒಳ್ಳೆ ಬೆಲೆ ಇದೆಯಾ? 20-30 ರೂಪಾಯಿ ಇದೆ ಸರ್. ಈ 20-30 ರೂಪಾಯಿ ಸಿಕ್ಕರೆ ಸಾಕಾಗುತ್ತಾ? ಏನೇನು ಬೇಕಾಗಿತ್ತು ರೇಟ್ ಅನ್ಸುತ್ತ? ರೇಟ್ ಬೇಕತ್ ಸರ್. ಮತ್ತೆ ಈಗ ಮಾಮೂಲಿ ಮಾರ್ಕೆಟ್ ನಲ್ಲಿ ಬೆಳೆ ಹೆಚ್ಚಂಕೆ ಜಾಸ್ತಿ ಆಗೋದಿರದ 30 ರೂಪಾಯಿ ಬರುತ್ತೆ. ಮತ್ತಿನ್ನೇನು ಈಗ ಬೇರೆ ಬೇರೆ ಸಣ್ಣ ಅಡಿಕೆ ಗಿಡಗಳು ಅಲ್ಲಿ ನಾವು ಬೇರೆ ಏನು ಬೆಳೆಯಕ್ಕಾಗಲ್ಲ ಸರ್. ಆ ಥರ ಈಗ ಹೂವಿಂದ್ರಾಗ ಮತ್ತೆ ತರಕಾರಿ ಅದಕ್ಕೆಲ್ಲ ಜನ ಬೇಕು, ಮಾಡ್ಬೋದು ಸರ್. ಅದ್ರಾಗೂ ನಮ್ದು ಒಂದು ಸ್ವಲ್ಪ ನೀರಾವರಿ ಏರಿಯಾ ಆಗುತ್ತೆ, ತರಕಾರಿ ಅಷ್ಟು ಉತ್ಕೃಷ್ಟವಾಗಿ ಬರೋದಿಲ್ಲ ಅಂತ ನನ್ನ ಭಾವನೆ ಸರ್. ಬರೋದು ಇಲ್ಲ ಸರ್. ಈ 20-30 ರೂಪಾಯಿ ರೇಟ್ ಸಿಕ್ಕರೆ ಏನು ಲಾಸ್ ಆಗಲ್ಲ ನಿಮಗೆ? ಲಾಸ್ ಏನು ಆಗಲ್ಲ ಸರ್. ಲಾಸ್ ಅಂತ ಭಾರಿ ಲಾಸ್ ಅಂತ ಆಗಲ್ಲ. ಮಾಡಿದ ಖರ್ಚಾಗಿ ಒಂದೇನ ನಾವು ಬೇರೆ ತ ಕೂಲಿ ಹೋಗಿಲ್ದಂಗ ಈ ಲೆಕ್ಕಕ್ಕೆ ಅಂತೂ ನಡೆ. ಬೇರೆ ಕಡೆ ಕೂಲಿ ಮಾಡೋದಕ್ಕಿಂತ ನಮ್ಮ ಜಮೀನಲ್ಲಿ ನಾವು ಕೆಲಸ ಮಾಡ್ದಂಗ ಆಗುತ್ತೆ, ಬೆಳೆದ ತಾಂಡಂಗ ಆಗತ್ತೆ. ಆ ಚೆಂಡು ಒಂದ್ ಸ್ವಲ್ಪ ಅದು ಗೊಬ್ಬರದ ಚೆಂಡುವಿನ ಭೂಮಿ ಕಸು ಅಂತಾರೆ, ಕಸು ಆಗ್ಬಹುದು. ಈ ಹೂವಿನ ಜೊತೆಗೆ ಹೈನುಗಾರಿಕೆ ಮಾಡ್ತೀವಿ ಅಂತಂದ್ರೆ ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರೆ ಅದ ಪ್ರತಿ ದಿವಸ ಎಲ್ಲ ಎಷ್ಟು ಲೀಟರ್ ಹಾಲು ಸಿಗುತ್ತೆ? 2 ಹಸು ಅದಾವ ಸರ್. ಮನೆಗೆ ಒಂದ್ ದಿನಕ್ಕೆ 1-3 ಲೀಟರ್ ಹಾಲು ಬಳಸ್ತೀವಿ ಸರ್. ದಿನಕ್ಕೆ 1-10 ಲೀಟರ್ ಹಾಲು ಅಲ್ಲೇ ನಮ್ಮೂರಾಗ ಡೈರಿ ಐತೆ, ಡೈರಿಗೆ ಹಾಕ್ತಿವಿ. ಈಗ ಮತ್ತೀಗ ಸಣ್ಣ ಅಡಿಕೆಗಳು ಸೈಡ್ನಾಗೆ ಒಂದು ಸ್ವಲ್ಪ ಮೇವಿನ ಜೋಳ ಎಲ್ಲ ಜಯದೇವ್ ಡಾಕ್ಟ್ರು ಮಲ್ಟಿ ಕಟ್ಟಿಂಗ್ ಬೀಜ ಕೊಟ್ಟಿದ್ರು, ಆ ಥರ ಸೊಪ್ಪಿ ಕೊಯ್ದು ಮತ್ತು ಜಾನುವಾರುಗಳಿಗೆ ಹಸಿ ಮೇವು ಬೇಕೇ ಬೇಕಲ್ಲ ಸರ್. ಮೇಪೇರ್ ಪಪೇರ್ ಹಾಕ್ಬೋದು ಸರ್. ಅದು ಮೇಪೇರ್ ಜಾಸ್ತಿ ಕಸು ಹೇಳ್ಕೊಳ್ತೈತಿ, ಅಡಿಕೆ ಗಿಡಗಳು ಜಾಸ್ತಿ ಹೇಳೈತಲ್ಲ. ಈ ದ್ವಿದಳ ವಾಲ್ಸಂಟ್ ಪಲ್ಸಂಟ್ ಇಂಥವೆಲ್ಲ ಉಕ್ಕೊಂಡಿರ್ತಾವ ಸರ್. ಸಜ್ಜೆ ಅವನ್ನೆಲ್ಲ ದಿನ 1-2 ಎಲ್ಲ ಕೆಲಸ ಸಾಯಂಕಾಲ ಟೈಮ್ ತಗೊಂಬಂದು ಇದು ಮಾಡ್ತೇವೆ ಸರ್. ಮತ್ತು ಭತ್ತದ ಹುಲ್ಲು ಇರುತ್ತಲ್ಲ, ಹಂಗಾಗಿ ನಮಗೆ ರೈತರಿಗಿನ್ನೇನು ಹೈನುಗಾರಿಕೆ ಚೈನ್ ಲಿಂಕ್ ಇದ್ದಂಗೆ ಅಲ್ಲ ಸರ್, ಬೇಕೇ ಬೇಕು ನಮ್ಗೆ ಹೈನುಗಾರಿಕೆ. ಈ ಅಡಿಕೆ ತೋಟ, ಹೂವಿಂದು, ಚೆಂಡು ಹೂವು ಎಲ್ಲ ನೋಡ್ಕೊಂಡು ನೀವು ಈ ಹೈನುಗಾರಿಕೆ ಮಾಡಲಿಕ್ಕೆ ಸಮಯ ಸಿಗುತ್ತಾ? ಮನೆಯಲ್ಲಿ ಎಲ್ಲರೂ ಸಹಕಾರ ಮಾಡ್ತಾರೆ, ಸಮಯ ಸಿಗುತ್ತೆ ಸರ್. ಮತ್ತೆ ಬೆಳಗ್ಗೆ ನಾವು ಸ್ವಲ್ಪ ಆದಷ್ಟು ಗಾರ್ಡನ್ 6 ಗಂಟೆಗೆ ಎದ್ದು 1 ಅವರ್ ಇದನ್ನ ಮಾಡಿ ಆಮೇಲೆ ಹೂವಿಂದ ಹರ್ಕೊಂಡು ಬಂದು ಹೂವಿಂದೆಲ್ಲ ಮುಗಿಸಿ ಅಂದಮೇಲೆ

ಮಾಡಿದವರ ಮನವಾಬಲ್ಲೆ, ನೀಡಿದವರ ನಿಜವಾಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಚಂದಕಾಲ